ನಮ್ ತಂದೆ ಕಾಲದಿಂದಲೂ ಬಹಳ ಬಡತನ ಇತ್ತು ನಮ್ಗೆ. ಆವಾಗ ಅವ್ರಿಗೂ ಏನೋ ಪ್ರಯತ್ನ ಮಾಡಿ ನಮ್ಮನ್ನ ಹೈಸ್ಕೂಲಿಗೆ ಕಾಲೇಜಿಗೆಲ್ಲ ಹಾಕಿ, ಕಾಲೇಜಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಹೈಸ್ಕೂಲಿಗೆ ಹಾಕಿದ್ರು. ಹೈಸ್ಕೂಲ್ ಆದ ನಂತರ ನಾವು ಟ್ರೈನಿಂಗ್ ಕಾಲೇಜಿಗೆ ಹೋದ್ವಿ ಬೆಳಗಾವಿ. ಬೆಳಗಾವಿ ಟ್ರೈನಿಂಗ್ ಕಲ್ತ್ ಬಂದ ಕೂಡಲೇ ನಮ್ಗೆ ಶಿಕ್ಷಕ ವೃತ್ತಿ ಸಿಕ್ತು, ವೃತ್ತಿಯನ್ನ. ಆ ವೃತ್ತಿಯಲ್ಲಿ ನಾನು ಸುಮಾರು 38 ವರ್ಷಗಳ ಕಾಲ ಕಳೆದೆ, ನಾನು ಸೇವೆ ಸಲ್ಲಿಸಿದೆ. ಆ ಸೇವೆಯಲ್ಲಿ ನನಗೆ ತುಂಬಾ ತೃಪ್ತಿ ಇದೆ. ಅಂದ್ರೆ ಇಡಿಯಾಗಿ ನಾನು ಆ ಇದರಲ್ಲಿ ಸೇವೆಯಲ್ಲಿ ತೊಡಕೊಂಡಿದ್ದೇನೆ ಶಿಕ್ಷಕ ವೃತ್ತಿಯಲ್ಲಿ. ಅಂದ್ರೆ ಮಕ್ಕಳಿಗೆ ಆ ಗುರು ನಿಷ್ಠೆ, ಅವರಲ್ಲಿ ವಿದ್ಯಾ ನಿಷ್ಠೆ, ಮತ್ತೆ ದೇಶ ನಿಷ್ಠೆ, ಸಮಾಜ ನಿಷ್ಠೆ, ಈ ಎಲ್ಲ ನಿಷ್ಠೆಗಳನ್ನ ನಾನು ಕಾರ್ಯಗತ ರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದೆ. ಆ ನಂತರ ನಮ್ಮ ಸಮಾಜ ಸೇವೆಯಲ್ಲಿ ನಾನು ಇಡಿಯಾಗಿ ತೊಡಗಿಸಿಕೊಂಡೆ. ಈಗ ಶಿಕ್ಷಕ ವೃತ್ತಿಯಲ್ಲಿ ಇರುವಾಗ ಯಾವ ಯಾವ ಶಾಲೆಗಳಲ್ಲಿ ನೀವು ಸೇವೆಯನ್ನು ಸಲ್ಲಿಸಿದ್ರಿ? ಯಲ್ಲಾಪುರದಲ್ಲಿ ಒಂದು ಆನಗೋಡು ಶಾಲೆ, ಆ ನಂತರ ನಾನು ಅಂಕೋಲದಲ್ಲಿ ಅಜ್ಜಿಕಟ್ಟ ಮತ್ತು ಬಾಸಗೋಡು ಶಾಲೆಯಲ್ಲಿ, ಬಾಸಗೋಡು ಶಾಲೆ ಮತ್ತು ಅಜ್ಜಿಕಟ್ಟ ಶಾಲೆಯಲ್ಲಿ ನನಗೆ ಬಹಳ ಒಂದು ಒಳ್ಳೆ ಒಳ್ಳೆ ಅನುಭವ ಆಯಿತು. ಅಂದ್ರೆ ಒಳ್ಳೆ ಶಾಲೆ ಆಗಿತ್ತು ಅದು. ಅಲ್ಲಿ ನಮಗೆ ಎಲ್ಲ ನನ್ನ ವಿಚಾರಗಳನ್ನ, ನನ್ನ ಒಂದು ಸಂಘ ಏನಿತ್ತು ಅದನ್ನೆಲ್ಲ ನಾನು ಅಲ್ಲಿ ಕಾರ್ಯಕರ್ತರ ತರಲಿಕ್ಕೆ ಬಹಳ ಅನುಕೂಲ ಆಯಿತು. ಅಂತ ಒಂದು ಶಾಲೆಗಳು ಸಿಗುವುದು ಅಪರೂಪ. ಆ ಅವಕಾಶವನ್ನು ನಾನು ಸದುಪಯೋಗ ಮಾಡಿಕೊಂಡೆ. ಆದ್ರ ಒಂದು ಫಲವಾಗಿ ನನಗೆ ರಾಜ್ಯ ಪ್ರಶಸ್ತಿನೂ ಬಂತು, ಜಿಲ್ಲಾ ಪ್ರಶಸ್ತಿ ಬಂತು, ಭಾರತ ಸೇವಾದಲ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಪ್ರಶಸ್ತಿನೂ ಸಹಿತ ಬಂತು. ನಾನು ಎಲ್ಲ ಅಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭ ನಮ್ಮ ಕೇಳಿದ ಪರವಾಗಿಯೂ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು, ಯಾಕಂದ್ರೆ ರಾಜ್ಯ ಪ್ರಶಸ್ತಿ ಪಡೆದಂತಹ ಶಿಕ್ಷಕರು ನೀವು. ಹೌದು ಸರ್. ಈಗ ವಿದ್ಯಾರ್ಥಿಗಳಲ್ಲಿ ಈ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ಕೃಷಿಗೆ ಸಂಬಂಧಪಟ್ಟ ಹಾಗೆ, ಪಠ್ಯೇತರ ಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ನೀವು ಯಾವ ರೀತಿ ಒಂದು ಮಾರ್ಗದರ್ಶನ ಪ್ರೇರೇಪಣೆಯನ್ನ ನೀಡ್ತಾ ಇದ್ರಿ? ಹಾ, ಪಠ್ಯೇತರಕ್ಕೆ, ಪಠ್ಯ ಮತ್ತು ಪಠ್ಯೇತರ ಶಾಲೆಯಲ್ಲಿ ಸೇವೆ ಸಲ್ಲಿಸುವಾಗಲ ಪಠ್ಯದಷ್ಟೇ ನಾವು ಮಹತ್ವವನ್ನ ಪಠ್ಯೇತರ ಚಟುವಟಿಕೆಗೆ ಕೊಡ್ತಿದ್ದೆ. ನನಗೆ ಸಾಮಾನ್ಯವಾಗಿ ಈ ಪಠ್ಯೇತರ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತುಂಬಾ ಆಸಕ್ತಿ. ಈಗಲೂ ನಾನು ಎಷ್ಟೋ ಪದ್ಯಗಳನ್ನ ಬರೆದಿಟ್ಟದ್ದುಂಟು. ಆ ಪದ್ಯಗಳು ರಾಷ್ಟ್ರೀಯ ಕಾರ್ಯಕ್ರಮಗಳು, ಮಕ್ಕಳಿಗೆ ದೇಶಭಕ್ತಿ ಗೀತೆನೋ ಅಥವಾ ಜಾನಪದ ಗೀತೆ ಅಥವಾ ಯಾವುದಾದ್ರೂ ಭಕ್ತಿ ಗೀತೆ ಹಾಡುವಂತ ಸಂದರ್ಭದಲ್ಲಿ ನಾನು ಮಕ್ಕಳಿಗೆ ಅವುಗಳನ್ನ ತಿಳಿಸಿಕೊಡ್ತಾ ಇದ್ದೆ. ಅದರ ಫಲ ಏನಾಗ್ತಿತ್ತು, ಅವರು ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೆ ಬಹುಮಾನ ತಂದು ಕೊಡ್ತಾ ಇದ್ರು. ಅದು ಒಂದು ನಮಗೆ ಬಹಳ ಸ್ಫೂರ್ತಿಯನ್ನು ಕೊಡ್ತಾ ಇತ್ತು ಬಹುಮಾನ ಬಂದ ಸಂದರ್ಭದಲ್ಲಿ. ಮತ್ತೆ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ನಾನು ಭಾರತ ಸೇವಾದಳದ ಒಬ್ಬ ಕಾರ್ಯಕರ್ತನಾದ್ದರಿಂದ, ಸ್ವಯಂ ಸೇವಕ ಆದ್ದರಿಂದ ಅಲ್ಲಿ ತೊಡಗಿಸಿ ಇಡಿಯಾಗಿ ತೊಡಗಿಸಿಕೊಂಡೆ. ಆ ಮಕ್ಕಳಿಗೆ ಅದನ್ನು ತರಬೇತಿ ನೀಡಿದೆ. ಆ ಮಕ್ಕಳನ್ನ ಆ ಚಟುವಟಿಕೆಗಳಲ್ಲಿ ತೊಡಗಿಸಿ ಭಾರತ ಸೇವಾದಳ ಜಿಲ್ಲಾ ಮಟ್ಟದ ಒಂದು ಮೇಳವನ್ನು ಸಹಿತ ನಾವು ಅಂಕೋಲದಲ್ಲಿ ಸಂಘಟಿಸಿದ್ವಿ. ಅದಕ್ಕೆ ನಮಗೆ ಶ್ರೀಮಾನ್ ಕಾಳೆಯವರು, ದಿವಂಗತ ಕಾಳೆಯವರು ತುಂಬಾ ಪ್ರೋತ್ಸಾಹ ನೀಡಿದ್ರು. ಅವರು ಅಧ್ಯಕ್ಷರಾಗಿದ್ರು, ಆವಾಗ ಜಿಲ್ಲಾಧ್ಯಕ್ಷರಾಗಿದ್ರು. ಆ ಸಂದರ್ಭದಲ್ಲಿ ಸುಮಾರು 5,000 ಮಕ್ಕಳು ಆ ಒಂದು ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಮಕ್ಕಳನ್ನು ಸಂಘಟಿಸಿ ಅದನ್ನು ಯಶಸ್ವಿಗೊಳಿಸಿದ ಒಂದು ಕೀರ್ತಿ ನಮ್ಮ ತಾಲೂಕಿಗೆ ಸಲ್ತದೆ. ಕಳೆದ 5-6 ದಶಕಗಳಿಂದ ವಿದ್ಯಾರ್ಥಿಗಳನ್ನ ನೀವು ನೋಡಿಕೊಂಡು ಬಂದಿದ್ದೀರಿ, ಈಗಿನ ಒಂದು ಬೆಳವಣಿಗೆ ಬಗ್ಗೆ ನಿಮಗೆ ಏನಿಸುತ್ತೆ? ಈಗಿನ ಬೆಳವಣಿಗೆ ಬಗ್ಗೆ ನಮ್ಮ ಮಕ್ಕಳು ನಮ್ಗೆ ಈಗಲೂ ಕೂಡ ನಾವೇನು ಕಲಿಸಿದ್ವಲ್ಲ, ಈಗ ನನಗೆ ಸಾಮಾನ್ಯವಾಗಿ 23 ವರ್ಷ ಮೇಲಾಯ್ತು ನನ್ನ ನಿವೃತ್ತಿಯಾಗಿ. ಆ ಕಲಿಸಿದ ಮಕ್ಕಳು ಈಗೂ ಸರ್ ಎಲ್ಲರೂ ಅವರಿಗೆ ಕಾಣಿಸಿದ್ರೆ ಅವ್ರು ನಮ್ಗೆ ಈಗಲೂ ತಲೆಬಾಗಿ ನಮಸ್ಕಾರ ಮಾಡ್ತಾರೆ. ಇದು ನಮ್ಗೆ ದೊಡ್ಡ ಖುಷಿ ಕೊಡುವಂತ ವಿಚಾರ. ಈಗ ನಾವು ಅಂತ ಹೇಳಿದ್ರೆ ಅದು ಸ್ವಲ್ಪ ಭಿನ್ನವಾಗಿದೆ ಅಂತಲೇ ನನಗೆ ಅನಿಸ್ತಾ ಇದೆ. ಯಾಕೆ ಕೇಳಿದ್ರೆ ಈಗ ಮೊನ್ನೆ ನಾವು ರಿಸಲ್ಟ್ ನೋಡಿದ್ವಿ, ಈ ಒಂದು ಪರೀಕ್ಷೆ, ಎರಡು ಪರೀಕ್ಷೆ, ಮೂರು ಪರೀಕ್ಷೆ ಅಂತ ಮಾಡಿದ್ರು, ಎಷ್ಟೋ ವಿದ್ಯಾರ್ಥಿಗಳು ಫೇಲ್ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದು ಬಹಳ ಕಷ್ಟನೇ ಆಗ್ತಾ ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಸರ್, ಈಗ ನಿವೃತ್ತಿಯ ನಂತರ ನೀವು ಕೃಷಿಯನ್ನ ಮುಂದುವರಿಸಿದ್ರೆ, ಮೊದಲು ಕೂಡ ಕೃಷಿಯನ್ನ ಮಾಡ್ತಾ ಇದ್ದಂಥವ್ರು, ಕೃಷಿಯಲ್ಲಿ ನೀವು ಯಾವ ರೀತಿ ತೊಡಗಿಸಿಕೊಂಡ್ರಿ? ನಮ್ಮ ತಂದೆಯವರು ಕೃಷಿ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ರಲ್ಲ, ನಾವು ಕೃಷಿ ಕುಟುಂಬದಿಂದ ಬಂದವರು. ಅವರು ತಮ್ಮನ್ನು ಇಡಿಯಾಗಿ ಕೃಷಿಕೆಯಲ್ಲಿ ತೊಡಗಿಸಿಕೊಂಡಿದ್ರು, ನಾವು ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ವಿ. ಆ ಹೂಡುವುದು, ಮತ್ತೆ ಶಿಶಿ ನೆಡುವುದು, ಮತ್ತೆ ಎಲ್ಲ ಬೇರೆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ವಿ. ಈ ತೆಂಗಿನ ಗಿಡ ನೆಡೋದು ಮತ್ತೆ ಎಲ್ಲ ಮಾಡ್ತಾ ಇದ್ವಿ. ಆಗ ನಾವು ಅದನ್ನು ತಂದೆಯವರಿಂದಲೇ, ಅದು ಪರಂಪರೆಯಿಂದ, ಆ ತಂದೆ ಪರಂಪರೆಯಿಂದಲೇ ನಮಗದು ಬಂತು. ಆ ನಂತರ ನಾವು ನಿವೃತ್ತಿ ಆದ ನಂತರ ನಾನು ಒಂದು ತೋಟ ಮಾಡಬೇಕು ಅಂತೇಳಿ ಅನಿಸಿತ್ತು ನನಗೆ. ಆ ತೋಟದಲ್ಲಿ ಬೇರೆ ಬೇರೆ ತೋಟ ಮಾಡಲಿಕ್ಕೆ ನಾವು ಬೇರೆ ಬೇರೆ ವಿವಿಧ ಜಾತಿಯ ಬೇರೆ ಬೇರೆ ಜಾತಿಯ ಗಿಡಗಳನ್ನು, ಮಾವಿನ ಗಿಡಗಳನ್ನು ನೆಡಬೇಕು. ಅದಕ್ಕೆ ಸಹಕಾರ ನಮಗೆ ಗಾಂವಕಾರದ ಸಹಕಾರ ಸಿಕ್ತು. ಅವರ ಸಹಕಾರದಿಂದ ನಾನು ಸುಮಾರು 32 ಗುಂಟೆ ಜಾಗೆಯಲ್ಲಿ ಈ ಕಂಪೌಂಡ್ ಅನ್ನು ಮಾಡಿ ಅಲ್ಲಿ ಬೇರೆ ಬೇರೆ ವಿವಿಧ ಜಾತಿಯ ಹಣ್ಣನ್ನು, ಗಿಡಗಳನ್ನು, ಅಂದ್ರೆ ಮಾವಿನ ಗಿಡಗಳನ್ನು ನೆಟ್ಟಿದ್ದೇನೆ. ಆ ಮಾವಿನ ಗಿಡ ಚೆನ್ನಾಗಿ ಫಲ ಕೊಡ್ತಾ ಇದೆ. ಒಂದು ವರ್ಷ ಬರ್ತದೆ, ಇನ್ನೊಂದು ವರ್ಷ ಬರೋದಿಲ್ಲ, ಹೀಗೆ ಆಗ್ತಾ ಇದೆ. ಹಲಸಿನ ಗಿಡ ಇದೆ, ಮಾವಿನ ಗಿಡ ಇದೆ, ಬೇರೆ ಬೇರೆ ಈ ಔಷಧೀಯ ಸಸ್ಯಗಳು ಸಹಿತ ಇದ್ದಾವೆ ಅಲ್ಲಿ. ವಿಶಿಷ್ಟವಾದಂತಹ ಮಾವಿನ ತಳಿ ಇದೆಯಾ? ಹೌದು, ಮಲ್ಲಿಕಾ ಅಂತ ಹೇಳಿ ಒಂದು ವಿಶಿಷ್ಟವಾದ ತಳಿ ಇದೆ. ಆ ಮಲ್ಲಿಕಾ ಅದು ಸಾಧಾರಣ ಒಂದು ಕಾಯಿ ಅಥವಾ ಹಣ್ಣಾದ ನಂತರ ಎರಡೇ ಕಾಯಿಗಳಿಗೆ 1 ಕಿಲೋ ಆಗ್ತದೆ. ಅಷ್ಟೊಂದು ನಮ್ಗೆ ಖುಷಿ ಕೊಡ್ತದೆ. ಅದು ಕೆಲವೇ ಕಾಯಿಗಳಾಗ್ತವೆ, ತುಂಬಾ ಕಾಯಿ ಆಗುದಿಲ್ಲ ಅದರಲ್ಲಿ. ಕೆಲವೇ ಕಾಯಿ ಆದ್ರೂ ಎರಡು ಹಣ್ಣಿಗೆ 1 ಕಿಲೋ ಕೊಡ್ತದೆ ಅದು. ಹಾಗಾಗಿ ನಾನು ಕೆಲವು ಬಹಳ ಜನರಿಗೆ, ನನಗೆ ಅನೇಕ ಜನರಿಗೆ ನಾನು ನನ್ನ ಮಿತ್ರರಿಗೆ ಇದನ್ನು ಕೊಟ್ಟು ನಾನು ಸಂಭ್ರಮಿಸಿದ್ದೇನೆ, ನನಗೆ ಬಹಳ ಖುಷಿಯಾಗಿದೆ. ಈಗ ಸಾಂಪ್ರದಾಯಿಕವಾಗಿ ಭತ್ತದ ಕೃಷಿಯನ್ನು ಒಂದು ಕಾಲದಲ್ಲಿ ನೀವು ಮಾಡಿದ್ದೀರಿ? ಭತ್ತದ ಕೃಷಿಯನ್ನು ಸಹಿತ ನಾನು ಮಾಡಿದ್ದೇನೆ, ಬೇರೆ ಬೇರೆ ತಳಿಯನ್ನು ಸಹಿತ ಮಾಡಿದ್ದೇನೆ, ಆಯಾ ರೇಟ್ ಅಂತ ಹೇಳಿ ಅವೆಲ್ಲ ಮಾಡಿದ್ದೇನೆ. ಕೃಷಿ ನಿರ್ದೇಶಕರ ಒಂದು ಸಹಕಾರದೊಂದಿಗೆ ಅವನ್ನು ಮಾಡಿದ್ದೇವೆ. ಅವ್ರು ಯಾವ ಪ್ರಮಾಣದಲ್ಲಿ ಗೊಬ್ಬರ ಹಾಕಬೇಕು, ಆ ಪ್ರಮಾಣದಲ್ಲಿ ಗೊಬ್ಬರವನ್ನು ಹಾಕೊಳ್ಳೋದು ಮಾಡೋದು, ಸಾಂದರ್ಭಿಕವಾಗಿ ಅವರಿಗೆ ಬೇರೆ ಬೇರೆ ಗೊಬ್ಬರವನ್ನು ಸಿಂಪಡಿಸುವುದು, ಔಷಧಿ ಸಿಂಪಡಿಸುವುದು, ಇವೆಲ್ಲ ಮಾಡಿಕೊಂಡು ಆ ನಂತರ ಒಳ್ಳೆ ಇಳುವರಿ ಸಹಿತ ಬಂದಿದೆ. ಮತ್ತು ಉದ್ದು ಶೇಂಗಾ ಇವೆಲ್ಲ ಮಾಡಿದ್ದು ಹತ್ತು ವರ್ಷಗಳ ಹಿಂದೆ ಮಾಡಿದ್ದಿದೆ. ಈಗ ಹತ್ತು ವರ್ಷದಿಂದ ಸ್ವಲ್ಪ ನಾನು ಅನಾರೋಗ್ಯದ ಆದ್ರಿಂದ ಸ್ವಲ್ಪ ಬೇರೆಯವರಿಗೆ ಅದನ್ನು ಮಾಡಲಿಕ್ಕೆ ಕೊಟ್ಟಿದ್ದೇನೆ. ಆಮೇಲೆ ಈ ಹಣ್ಣಿನ ಕೃಷಿಯ ಬಗ್ಗೆ ಹೇಳಿದ್ರೆ, ಒಂದು ನಿರ್ದಿಷ್ಟವಾದಂತಹ ಒಂದು ಜಾಗ ಪ್ರದೇಶದಲ್ಲಿ ನೀವು ಹಣ್ಣಿನ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ಬಹುಶಃ ಬೇಸಿಗೆಯಲ್ಲಿ ತರಕಾರಿ ಕೂಡ ಮಾಡ್ತೀರಿ? ತರಕಾರಿನೂ ಕೂಡ ಮಾಡ್ತೇನೆ. ಈಗ ತರಕಾರಿ ಬೆಂಡೆಕಾಯಿ ತಂದು ಇವತ್ತು ತಕೊಂಡು ಬಂದೇನೆ, ಒಂದು ಐದಾರು ಬೆಂಡೆಕಾಯಿ ನಾನು ಮಾಡಿದ್ದು, ಸ್ವತಃ ಮಾಡಿದ್ದು. ಪಡವಲಕಾಯಿ ಮಾಡಿದ್ದೆ. ಹೇಳಿ ತರಕಾರಿ ಕೃಷಿಯ ಬಗ್ಗೆ. ತರಕಾರಿ ಕೃಷಿ ಬಗ್ಗೆ ಅಲ್ಲಿ ನಮ್ಗೆ ಜಾಗ ಬೇಕಾದಷ್ಟೇ, ಆ ಮಧ್ಯೆ ಗಿಡಗಳ ಮಧ್ಯೆ ಜಾಗದಲ್ಲಿ ಅವುಗಳನ್ನ ಅಗೆದು ಒಳ್ಳೆ ಚೆನ್ನಾಗಿ ಆ ಮಣ್ಣನ್ನು ಇದು ಮಾಡಿ ಆ ಮಣ್ಣಿನಲ್ಲಿ ನಾವು ಬೆಂಡೆಕಾಯಿ ಹೀರೆ ಮತ್ತು ಪಡವಲ ಎಲ್ಲ ಹಾಕ್ತೇವೆ. ಅವು ಕೂಡ ಏನಾಗ್ತದೆ, ಅದಕ್ಕೆ ಸರಿಯಾಗಿ ಪಾಲನೆ ಪೋಷಣೆ ಮಾಡಬೇಕಾಗ್ತದೆ. ಹಾಗೆ ಮಾಡಿದವಾಗ ಅದು ತನ್ನ ಚೆನ್ನಾಗಿ ಬೆಳೆ ಕೊಡ್ತದೆ. ಆಗ ಇವತ್ತು ಸಹಿತ ನಾನು ಒಂದು ತೋಟದಿಂದ ಒಂದು ಎಂಟತ್ತು ಬೆಂಡೆಕಾಯಿ ಕೊಯ್ಕೊಂಡು ಬಂದಿದ್ದೇನೆ. ಆಮೇಲೆ ಈಗ ಈ ತರಕಾರಿಗಳಲ್ಲಿ ಮಣ್ಣಿನ ಒಂದು ಪೋಷಕಾಂಶದ ನಿರ್ವಹಣೆ ಮಾಡುವಂತದ್ದು, ಹಸು ಸಾಕಣೆ ಮಾಡುವವರಿಗೆ ಹಟ್ಟಿ ಗೊಬ್ಬರ ಸಿಗ್ತದೆ, ಇಲ್ಲದವರಿಗೆಲ್ಲ ಪರ್ಯಾಯ ಏನು ಅಂತ? ಈಗ ಏನಾಗ್ತದೆ, ಈ ಹಟ್ಟಿ ಗೊಬ್ಬರನೂ ಒಳ್ಳೆಯದು. ಈಗ ನಮ್ಮ ಹತ್ರ ಇಲ್ಲದೆ ಇದ್ರು ಸಹಿತ ಆ ಹಟ್ಟಿ ಗೊಬ್ಬರವನ್ನು ನಾವು ಖರೀದಿ ಮಾಡಾದ್ರೂ ಹಾಕಬೇಕಾಗ್ತದೆ, ಅದು ಅನಿವಾರ್ಯವೂ ಹೌದು. ಈ ಹಟ್ಟಿ ಗೊಬ್ಬರ ಯಾವ ರೀತಿಯ ಅದಕ್ಕೆ ಫಲ ಕೊಡ್ತದೆಯೋ ಅದು ಆರೋಗ್ಯದಾಯಕವೂ ಹೌದು. ಅದರಿಂದ ಈ ವಿಶೇಷವಾಗಿ ಹೊರ ಬೇರೆ ಗೊಬ್ಬರ ಹಾಕೋದಕ್ಕಿಂತ ಹಟ್ಟಿ ಗೊಬ್ಬರವನ್ನು ಖರೀದಿ ಮಾಡಾದ್ರೂ ಹಾಕಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಬೇವಿನ ಹಿಂಡಿ ಆಗ್ಬಹುದು ಅಥವಾ ಬೇರೆ ಹಿಂಡಿಗಳಾಗ್ಬಹುದು, ಇದನ್ನು ಕೂಡ ಹಾಕ್ತೀರಾ? ಹಾಕ್ತೇವೆ. ಬೇವಿನ ಹಿಂಡಿ ನಾವು ಕೃಷಿ ನಿರ್ದೇಶಕರ ಸಲಹೆ ಮೇರೆಗೆ ಬೇರೆ ಬೇರೆ ಗೊಬ್ಬರಗಳನ್ನು ಹಾಕ್ತೇವೆ. ಕೀಟ ರೋಗಗಳೆಲ್ಲ ಬಂದ್ರೆ ಹೇಗೆ ನಿರ್ವಹಣೆ ಮಾಡ್ತಾರೆ? ಕೀಟ ರೋಗಗಳು ಬಂದ್ರೆ ಅವರ ಸಲಹೆ ಮೇರೆಗೆ ಆ ಕೀಟನಾಶಕಗಳನ್ನ ಸಿಂಪಡಿಸುವುದು. ಆ ಕೀಟನಾಶಕ ಸಿಂಪಡಿಸಿದ ಕೂಡ ಕೀಟಗಳೆಲ್ಲ ಹೋಗ್ಬಿಡ್ತವೆ, ಈ ಬೆಳೆ ಸಮೃದ್ಧಿಯಾಗಿ ಬರ್ತದೆ. ಸಾವಯವ ರೀತಿಯಲ್ಲಿ ಇವುಗಳನ್ನು ನಿರ್ವಹಣೆ ಮಾಡುವ ಪ್ರಯತ್ನ ಏನ್ ಮಾಡಲಿಲ್ವಾ? ಸಾವಯವ ರೀತಿಯಲ್ಲಿ ಮಾಡಲಿಲ್ಲ, ನಾನು ಮಾಡಲಿಲ್ಲ. ಅಲ್ಲ, ಈಗ ಬೇವಿನ ಎಣ್ಣೆಯನ್ನು ಸಿಂಪಡಣೆ ಮಾಡುವಂತದ್ದು ಅಥವಾ ಸಿಂಪಡಣೆ ಮಾಡಿದ್ದೀನಿ, ಹೌದು ಅಂತದ್ದು ಉಂಟು. ಅದೆಲ್ಲ ಸ್ವಲ್ಪ ನಾ ಬಳಕೆ ಕಡಿಮೆ ಮಾಡಿದ್ದು, ನಾನು ಮಾಡಿದ್ದು ನನ್ನ ವೈಯಕ್ತಿಕ. ಈಗ ಮನೆಯ ಸುತ್ತಮುತ್ತ ಈ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂತಹದ್ದು, ಇದರಿಂದ ಆರೋಗ್ಯಕ್ಕೆ ಯಾವ ರೀತಿ ಪೂರಕವಾಗ್ತದೆ ಅಂತ? ಮನೆಯ ಸುತ್ತಮುತ್ತಲೂ ಕೂಡ ಏನಾಗ್ತದೆ, ಸ್ವಚ್ಛತೆ ಎಂದಿರ್ತೇವೆ ನಾವು, ಸ್ವಚ್ಛತೆ ಕಾಪಾಡ್ಕೊಳ್ಳಿಕ್ಕಾಗ್ತದೆ. ಆ ಒಂದು ವೇಸ್ಟ್ ಏನಿರ್ತದಲ್ಲ, ತ್ಯಾಜ್ಯ ವಸ್ತುಗಳು, ಅವನ್ನೆಲ್ಲ ಮತ್ತೆ ಪುನಃ ನಾವು ಗೊಬ್ಬರಕ್ಕೆ ಹಾಕೊಂಡು ಆ ತ್ಯಾಜ್ಯದಿಂದ ಗೊಬ್ಬರವನ್ನು ತಯಾರು ಮಾಡ್ಲಿಕ್ಕಾಗ್ತದೆ. ಹೀಗೆ ನಾವು ಆ ರೀತಿ ಗೊಬ್ಬರವನ್ನು ಸಹಿತ ಮಾಡುದು ಉಂಟು, ಆ ಗೊಬ್ಬರವನ್ನು ಉಪಯೋಗ ಮಾಡ್ತೇವೆ ನಾವು ಗಿಡಗಳಿಗೆ. ಆಮೇಲೆ ನಿಮ್ಮ ಕೃಷಿ ಅನುಭವವನ್ನೆಲ್ಲ ಒಂದು ದಾಖಲೀಕರಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರಿ, ಪೈರು ಪಚ್ಚೆ ಅಂತ ಹೇಳಿ, ಈ ಪುಸ್ತಕದ ಬಗ್ಗೆ ಹೇಳಿ. ಹೀಗೆ ಒಂದು ಪುಸ್ತಕ ಬರಿಬೇಕು, ದಾಖಲೆ ಮಾಡಬೇಕು ಅಂತ ನಿಮ್ಗೆ ಹೇಗೆ ಅನಿಸ್ತು? ಹೌದು, ಇದು ನಿಜವಾಗ್ಲೂ ಒಳ್ಳೆ ಪ್ರಶ್ನೆ. ಯಾಕೆ ಕೇಳಿದ್ರೆ, ಏನಾದ್ರೂ ದಾಖಲೆ ಮಾಡಬೇಕು. ನಾವು ಯಾವ ಒಂದು ಪರಂಪರೆಯನ್ನು ಅನುಸರಿಸಿಕೊಂಡು ಬಂದ್ವಿ, ಅದು ನಮ್ಮ ಮೂಲ ಕಾರಣ ನಮ್ಮ ತಂದೆ ತಾಯಿ, ಆ ತಂದೆ ತಾಯಿಯಿಂದ ನಮ್ಗೆ ಹೇಗೆ ಬಂತದ್ದು, ಅವೆಲ್ಲ ನಾನು ದಾಖಲೀಕರಣ ಮಾಡಿದ್ದೇನೆ. ನಾವು ಹಳ್ಳಿಯ ಪರಿಸರ ಹೇಗಿರ್ತದೆ, ಹಳ್ಳಿಯ ಪರಿಸರದಲ್ಲಿ ಭತ್ತ ಶೇಂಗಾ ಉದ್ದು ಇವುಗಳನ್ನು ಹೇಗೆ ಬೆಳಿಬಹುದು, ಅವು ಬೆಳಿಬೇಕಿದ್ರೆ ನಾವೇನೇನು ಪ್ರಯತ್ನ ಮಾಡಬೇಕು, ಗೊಬ್ಬರ ಯಾವ ರೀತಿಯಲ್ಲಿ ಹಾಕಬೇಕು, ಆ ನಂತರ ಹಳ್ಳಿಯ ಪರಿಸರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಯಾವ್ದಾಗುತ್ತದೆ, ಆ ಸಾಂಸ್ಕೃತಿಕ ಚಟುವಟಿಕೆನೇ ನಮ್ಮ ಮೂಲ ಇಲ್ಲಿ ಜನರಿಗೆ ಒಂದು ಮನರಂಜನೆ ಆಗಿತ್ತು, ಅವನ್ನೆಲ್ಲ ನಾನು ಈ ಪುಸ್ತಕದಲ್ಲಿ ದಾಖಲೀಕರಿಸಿದ್ದೇನೆ. ಮತ್ತೆ ತೋಟದ ಬಗ್ಗೆ ಯಾವ್ಯಾವ ಹಣ್ಣಿನ ಗಿಡಗಳಿದ್ದಾವೆ, ಅಲ್ಲಿ ಔಷಧಿ ಗಿಡಗಳು ಯಾವ್ಯಾವ್ದಿದ್ದಾವೆ, ಇವುಗಳನ್ನೆಲ್ಲ ಒಂದು ದಾಖಲೆ ಮಾಡೋ ಅಂದ್ರೆ ಸಚಿತ್ರವಾಗಿ ನಮ್ಮ ಪರಂಪರೆಯ ನಾವು ಕೊಳಗ ಸಿದ್ದಿ ಮತ್ತು ಮೂಡೆಕಟ್ಟು ಮೂಡೆ ಮತ್ತೆ ಅವನ್ನೆಲ್ಲ ನಾನು ಇದರಲ್ಲಿ ಸರಿಯಾಗಿ ಒಂದು ದಾಖಲೆ ಮಾಡಿದ್ದೇನೆ. ಈ ಚಿತ್ರ ಏನಿದೆ, ಇದು ಬಹಳ ಜನರಿಗೆ ಪ್ರಿಯ ಆಗಿದೆ. ಇದು ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ಈಗ ಭತ್ತದ ಒಂದು ಮುಡಿ ಕಟ್ಟುವಂತದ್ದು ಅಂತ, ಬಹುಶಃ ದಕ್ಷಿಣ ಕನ್ನಡದಲ್ಲಿ ಮುಡಿ ಕಟ್ಟುದು ಅಂತ ಹೇಳ್ತಾರೆ, ಇಲ್ಲಿ ಹೇಗೆ ಹೇಳ್ತಾರೆ ಗೊತ್ತಿಲ್ಲ. ಮುಡಿ ಕಟ್ಟುದು, ಮುಡಿ ಕಟ್ಟುದು ಅಂತಂದ್ರೆ ಆ ಹುಲ್ಲು, ಅದಕ್ಕಾಗಿ ಒಂದು ಪ್ರತ್ಯೇಕವಾದ ಹುಲ್ಲನ್ನು ನಾವು ಶೇಖರಿಸಿಡ್ತೇವೆ. ಆ ಶೇಖರಿಸಿದ ಹುಲ್ಲನ್ನು ಭತ್ತದ ಹುಲ್ಲೇ, ಆ ಭತ್ತದ ಹುಲ್ಲನ್ನೇ ಬೇರೆ ಸ್ವಲ್ಪ ಚೆನ್ನಾಗಿ ಬೆಳೆದದ್ದು, ಅದಕ್ಕೊಂದು ಹದ ತಂದಿರ್ತೇವೆ ಹದ. ಆ ಹದ ತಂದ ಹುಲ್ಲನ್ನ ಹೀಗೆ ದುಂಡಗೆ ನಾವು ಅದನ್ನ ಇದು ಮಾಡ್ತೇವೆ. ಆ ದುಂಡಗಿನ ಹುಲ್ಲನ್ನು ಮತ್ತೆ ಸುತ್ತಲೂ ನಾವು ಬಳೆ ಆಕಾರದ ಒಂದು ಬೆತ್ತವನ್ನ ಅದ್ರ ಸುತ್ತಲೂ ಬೆತ್ತವನ್ನ ಹಾಕ್ತೇವೆ. ಆ ಬೆತ್ತ ಸುತ್ತಲೂ ಹಾಕಿ ಅವ್ ರೌಂಡ್ ಮಾಡಿಕೊಂಡು ದುಂಡಗೆ ಮಾಡಿಕೊಂಡು ಅದರಲ್ಲಿ ನಾವೇನ್ ಮಾಡ್ತೇವೆ, ಈ ಹುಲ್ಲನ್ನ ಅದೇ ರೀತಿ ದುಂಡಗೆ ನಾವು ಹುಲ್ಲನ್ನು ಹೀಗೆ ಸುತ್ತಲೂ ಹಾಕ್ತೇವೆ. ಆ ಹುಲ್ಲಿನ ಮಧ್ಯದಲ್ಲಿ ಈ ಅಕ್ಕಿಯನ್ನು ಸಂಗ್ರಹಿಸ್ತೇವೆ. ಆ ಅಕ್ಕಿ ಸಂಗ್ರಹಿಸಿ ಮೇಲೆ ಆ ಹುಲ್ಲಿನ ತುದಿ ಇರ್ತದಲ್ಲ, ಆ ಹುಲ್ಲಿನ ತುದಿಯನ್ನ ಒಂದ್ ಕಡೆ ಸೇರಿಸಿ ಆ ನಂತರ ಬೆತ್ತದಿಂದ ಚೆನ್ನಾಗಿ ಬಿಗಿತೇವೆ. ಆನಂತರ ಒಂದು ಮೂಡೆಕಟ್ಟು ಒಂದು ಸಾಧನೆ ಇರ್ತದೆ, ಅದು ಕೋಲು, ಒಂದು ಬಡಿಗೆ. ಆ ಬಡಿಗೆಯಿಂದ ಚೆನ್ನಾಗಿ ಬಡಿತೇವೆ, ಆ ಬಡದು ಅದು ಗಟ್ಟಿಯಾಗ್ತದೆ, ಎಲ್ಲೂ ಅಲ್ಲಾಡುವುದಿಲ್ಲ. ಒಳಗಿನ ಅಕ್ಕಿ ಏನಿರ್ತದೆ ಚೆನ್ನಾಗಿ ಒಂದೇ ಕಡೆ ಅಂದ್ರೆ ಮಧ್ಯದಲ್ಲಿ ಹೀಗೆ ದುಂಡಿಗೆ ಶೇಖರಣೆ ಆಗಿರ್ತದೆ, ಅದಕ್ಕೆ ಮುಡಿ ಅಂತ ಹೇಳಿ ಹೇಳ್ತೇವೆ, ಅಕ್ಕಿ ಮುಡಿ. ಇದು ಬಹಳ ನಮಗೆ ಬಹಳ ಪ್ರಸಿದ್ಧವಾದದ್ದು. ಇದು ಹಿಂದಿನಿಂದಲೂ ಬಂದಂತದ ಮುಡಿ ಅಂತ ಹೇಳಿದ್ರೆ ಅದು ದೇವರ ಸಮಾನ. ಅದಕ್ಕೆ ನಾವು ಪೂಜೆ ಮಾಡ್ತೇವೆ, ಅಂದ್ರೆ ನಮ್ಮ ಈ ಇದರಲ್ಲಿ ಈ ಹೊಸ್ತು ಹಬ್ಬದಲ್ಲಿ ಪೂಜೆ ಮಾಡ್ತೇವೆ. ಅದು ಆವಾಗಲೇ ಆ ಮೂಡಿಯನ್ನು ತೆಗಿಬೇಕು. ಆ ಮೂಡಿಯನ್ನು ಕಟ್ಟಬೇಕಿದ್ರೆ ವೀಳ್ಯದೆಲೆ ಒಂದು ರೂಪಾಯಿ ಎಲ್ಲ ಹಾಕ್ತೇವೆ ನಾವು. ಇದು ನಮ್ಮ ಸಂಪ್ರದಾಯಬದ್ಧವಾದದ್ದು. ಸ್ವಲ್ಪ ಇದ್ರ ಬಗ್ಗೆ ವಿವರಿಸಿಗ. ಈ ಕೃಷಿಯ ಜೊತೆ ಜೊತೆಗೆ ನಡೆಯುವ ನಡ್ಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯಗಳು ಅಥವಾ ಪದ್ಧತಿಗಳು, ಈ ಬಗ್ಗೆ ಸ್ವಲ್ಪ ಹೇಳಿ. ಕೃಷಿಯ ಜೊತೆ ಜೊತೆಗೆ ಈ ಹೊಸ್ತು ಹಬ್ಬ, ಈ ಹೊಸ್ತು ಹಬ್ಬ ಇರ್ತದೆ. ಆವಾಗ ಕದಿರನ್ನ ನಾವು ಹೊಲಕ್ಕೆ ಹೋಗಿ ಕದಿರನ್ನು ಪೂಜೆ ಮಾಡಿ, ಆ ಕದಿರನ್ನು ಪೂಜೆ ಮಾಡಿದ ನಂತರ ಆ ಕದಿರನ್ನು ಕೊಯ್ಕೊಂಡು ಬಂದು ಈ ಭಾಗದಲ್ಲಿ ಬಂದಾವಾಗ ನಮಗೆ ನಮ್ಮ ಮನೆಯವರೆಲ್ಲ ನಮ್ಮ ಕಾಲಿಗೆಲ್ಲ ನೀರು ಹಾಕ್ತಾರೆ. ಅದೊಂದು ದೇವರು ಬಂದ ಹಾಗೆಯ ಅದು. ಆ ರೀತಿಯಲ್ಲಿ ಒಂದು ದೇವರು ಬರುವಾಗ ನಾವು ಅದನ್ನ ನಮ್ಮ ಪೂಜಾ ಮಂದಿರದಲ್ಲಿ ತಗೊಂಡು ಹೋಗಿರ್ತೇವೆ. ಕೋಳಗಂಬ ಅಂತ ಇರ್ತದೆ. ಆ ಕೋಳಗಂಬ ಒಂದು ವಿಶಿಷ್ಟವಾದದ್ದು, ನಮ್ಮ ದೈವ ಇದ್ದ ಹಾಗೆ ಅದು. ಆ ಕೋಳಗಂಬದ ಸನ್ನಿಧಾನದಲ್ಲಿ ನಾವು ಅದನ್ನು ಇಟ್ಟು ಮತ್ತೆ ಪೂಜೆ ಮಾಡ್ತೇವೆ. ನಮ್ಮ ಗ್ರಾಮ ದೇವರಲ್ಲಿ ಹೋಗಿ ಅಲ್ಲಿ ಮತ್ತೆ ಪೂಜೆ ಮಾಡಿ ಅಲ್ಲಿಯ ಕದಿರನ್ನು ತಂದು ಈ ಕೋಳಗಂಬಿಗೆ ಕಟ್ತೇವೆ. ನಮ್ಮ ಮನೆಯ ಕದಿರನ್ನು ಹೇಗೆ ಕಟ್ತೇವೆ. ಆ ನಂತರ ಹಬ್ಬದ ಅಡಿಗೆಯನ್ನೆಲ್ಲ ನಾವು ಕೋಳಗಂಬಿಗೆ ನಾವು ಬಡಿಸ್ತೇವೆ. ಆ ನಂತರ ನೈವೇದ್ಯ ಮಾಡಿ, ಕಾಯಿ ಹೊಡೆದು ನೈವೇದ್ಯ ಮಾಡಿ ಅದನ್ನು ನಾವು ಆಹಾರವನ್ನು ಸೇವಿಸ್ತೇವೆ. ಆ ನಂತರ ಇದು ನಮ್ಮಲ್ಲಿ ಬಂದ ಸಂಪ್ರದಾಯ. ಇದು ಜನಪದ ಹಾಡುಗಳ ಬಗ್ಗೆ ಏನಾದರೂ ಜನಪದ ಹಾಡು? ಏಳು ಚಿನ್ನದ ಗಿರಿ ಹೀಗಿದೆ ನಮ್ಮ ಹೇಳ್ತೇವೆ ನಾವು. ಏಳು ಚಿನ್ನದ ಗಿರಿ, ಏಳು ಹನ್ನದ ಗಿರಿ, ಏಳಯ್ಯ ಸ್ವಾಮಿ ಬೆಳಗಾದು, ಏಳಯ್ಯ ಸ್ವಾಮಿ ಬೆಳಗಾದು, ಮೂಡಲಿಂದ ಸ್ವಾಮಿ ರಥವೇರಿ ಬರುತ್ತಾನೆ. ತಂದನೈ ತಾನು ತಂದ ನಾನು, ತಂದನೈ ತಾನು ತಂದ ನಾನು, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆಯ ಬೆಳೆಯೋಳ, ಎಳ್ಳು ಜೀರಿಗೆಯ ಬೆಳೆಯೋಳ, ಭೂತಾಯಿ ಎದ್ದೊಂದು ಗಳಿಗೆ ನೆನೆದೇವು, ಎದ್ದೊಂದು ಗಳಿಗೆ ನೆನೆದೇವು, ಮೊದಲಾಲಿ ನಾನೆದ್ದು ಮೊದಲಾಗೋವಿಂದನ, ಮೊದಲಾಲಿ ನಾನೆದ್ದು ಮೊದಲಾಗೋವಿಂದ, ಮೊದಲಾಗೋವಿಂದನ ನೆನೆದೇವು, ಮೊದಲಾಲಿ ನಾನೆದ್ದು ಮೊದಲಾಗೋವಿಂದನ ನೆನೆದು, ಕೈ ಮುಗಿದೇವು ಕೈ ಮುಗಿದೇವು, ತಂದಾನ ತಾನು ತಂದ ನಾನು, ತಂದಾನಿ ತಾನು ತಂದ ನಾನು, ತಂದಾನಿ ತಾನು ತಂದ ನಾನು. ಆಮೇಲೆ ಜಿ ಆರ್ ನಾಯ್ಕ ಅವರೀಗ ಸ್ವಾತಂತ್ರ್ಯ ಚಳುವಳಿಯಲ್ಲಿ ವಿಶೇಷವಾಗಿ ಅಂಕೋಲದ ಜನರ ಕೊಡುಗೆ ಇದೆ ಅಂತ ಕೇಳಿದ್ವಿ, ನಿಮ್ಮ ಒಂದು ಅನುಭವ? ಅಂಕೋಲಾದಲ್ಲಿ ಸ್ವಾತಂತ್ರ್ಯ ಚಳುವಳಿ ಬಹಳ 1930-32 ಉಪ್ಪಿನ ಸತ್ಯಾಗ್ರಹ, ಜಂಗಲ್ ಸತ್ಯಾಗ್ರಹ, ವಿವಿಧ ಸತ್ಯಾಗ್ರಹಗಳು ಅಂಕೋಲೆಯಲ್ಲಿ ಸಂಘಟನೆ ನಡೆದವು. ಈ ಎಲ್ಲದರಲ್ಲಿ ನಾನು ಕೇಳಿದ್ದು, ಅವಾಗ ನಾನು ಹುಟ್ಟಿರ್ಲಿಲ್ಲ, 44 ನಾನು ಹುಟ್ಟಿದ್ದು. ಅವಾಗ ಏನಾಯ್ತಂದ, ಆ ಚಳವಳಿಗಳಲ್ಲಿ ನಮ್ಮ ಜನರು ಗಾಂಧೀಜಿಯವರ ಸಂದೇಶದ ಮೇರೆಗೆ ತಮ್ಮನ್ನ ಸಮರ್ಪಣಾ ಮನೋಭಾವದಿಂದ ಅವರು ಯಾವುದಕ್ಕೂ ಹೆದರದೆ ತ್ಯಾಗ ಬಲಿದಾನ ಮಾಡಿದ್ರು, ಸಮರ್ಪಿಸಿಕೊಂಡ್ರು, ತಮ್ಮದೆಲ್ಲವನ್ನು ಸಮರ್ಪಿಸಿಕೊಂಡ್ರು. ಆ ಸಂದರ್ಭದಲ್ಲಿ ಅದಕ್ಕೆ ಬ್ರಿಟಿಷರು, ಅವರು ಬ್ರಿಟಿಷರು ಗುಂಡಿಗೆ ಎದೆಯನ್ನು ಕೊಟ್ಟು ಇವರು ಹೋರಾಟ ಮಾಡಿದ್ರು. ಆದ್ರೂ ಈ ಆ ಬ್ರಿಟಿಷರು ಬಿಡ್ಲೇ ಇಲ್ಲ ಇವರಿಗೆ. ಇವರನ್ನು ಸೆರೆಮನೆಗೆ ಹಾಕೋದು, ಜೈಲಿಗೆ ಹಾಕೋದು, ಹೀಗೆ ಮಾಡಿ ಅನೇಕರು ತಮ್ಮದೆಲ್ಲವನ್ನೂ ಕಳ್ಕೊಳ್ಬೇಕಾಯ್ತು, ಸೆರೆಮನೆಗೆ ಹೋಗಬೇಕಾಯ್ತು, ಸೆರೆಮನೆ ವಾಸ ಅನುಭವಿಸಿದ್ರು. ಅದರ ನಂತರ ಚಲೇಜಾವ ಚಳವಳಿ 1942, ಅದಕ್ಕೂ ಮೊದಲು ಕ್ರಾಂತಿ 1 ಆಗಸ್ಟ್ 9 ಆಯ್ತು. ಆ ಚಲೇಜಾವ ಚಳವಳಿಯಲ್ಲಿ ಸಹಿತ ತಮ್ಮನ್ನ ಇಡಿಯಾಗಿ ನಮ್ಮ ಇಲ್ಲಿಯ ಜನ ತೊಡಕೊಂಡ್ರು. ಸಾಮಾನ್ಯವಾಗಿ ಅಂಕೋಲದಲ್ಲಿ ಸರಣ 329 ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಈ 29 ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟೋ ಜನ ಜೈಲುವಾಸ ಅನುಭವಿಸಿದ್ರು, ಏನೇನೋ ಕಷ್ಟಪಟ್ಟರು, ಅವರೆಲ್ಲರ ಪ್ರಯತ್ನದ ಫಲವಾಗಿ ಆ ಗಾಂಧೀಜಿಯವರ ಸತ್ಯ ಅಹಿಂಸಾ ಮಾರ್ಗವನ್ನೇ ಅನುಸರಿಸಿದ್ರು, ಸತ್ಯಾಗ್ರಹವನ್ನೇ ತಮ್ಮ ಮಂತ್ರವನ್ನ ಮಾಡಿಕೊಂಡ್ರು. ತಾವು ದೇಶಕ್ಕಾಗಿ ದುಡಿಬೇಕು ಅಥವಾ ಇಲ್ಲವೇ ಮುಡಿಬೇಕು, ಸ್ವಾತಂತ್ರ್ಯ ಬರುವವರೆಗೆ ತಾವು ಬಿಡೋದಿಲ್ಲ ಅಂತೇಳಿ ಆ ಛಲದಿಂದ ಇವರೆಲ್ಲ ತಮ್ಮ ಅದರಲ್ಲಿ ದುಡಿದ್ರು. ಅವರೆಲ್ಲರ ಆ ಪ್ರಯತ್ನದ, ಆ ದುಡಿಮೆಯ ತ್ಯಾಗದ ಫಲವಾಗಿ ನಮಗಿಂದು ಸ್ವಾತಂತ್ರ್ಯ ಲಭಿಸಿದೆ. ಈ ಸ್ವಾತಂತ್ರ್ಯವನ್ನು ನಾವು ಸಿಕ್ಕ ಹಾಗೆ ಬಳಸುವ ಹಾಗಿಲ್ಲ, ಅದನ್ನು ಸದುಪಯೋಗ ಮಾಡಿಕೊಂಡು ಹೋಗಬೇಕು. ಇದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಬೇಕು. ಇದು ಯುವ ಪೀಳಿಗೆಯಲ್ಲಿ ಈ ಸ್ವಾತಂತ್ರ್ಯ ಯಾಕೆ ಬಂತು, ಹೇಗೆ ಬಂತು, ಅದಕ್ಕಾಗಿ ನಾವಿನ್ನು ಮುಂದೆ ಮಾಡಬೇಕಾದದ್ದೇನು, ಇದನ್ನೆಲ್ಲ ಅವರು ತಮ್ಮ ಮನದಲ್ಲಿ ಮನವರಿಕೆ ಮಾಡಿಕೊಂಡು ಮುಂದೆ ಅದರಂತೆ ತಾವೇನ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಹೋದ್ರೆ ಈ ದೇಶ ಒಳ್ಳೆ ಭವಿಷ್ಯ ಇದೆ. ಸೇವಾ ಕ್ಷೇತ್ರದಿಂದ ಅಂದ್ರೆ ಶಿಕ್ಷಕ ವೃತ್ತಿಯಿಂದ ನೀವು ನಿವೃತ್ತರಾದ ನಂತರ ಕೃಷಿಯಲ್ಲಿ ತೊಡಗಿಸಿಕೊಂಡ ಹಾಗೆ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದೀರಿ ಅಂತ ಕೇಳಿದ್ವಿ, ಈ ಬಗ್ಗೆ ಹೇಳಿ. ನಮ್ಮಲ್ಲಿ ಒಂದು ಗ್ರಾಮ ಸೇವಾ ನಿಧಿ ಅಂತ ಇತ್ತು. ಈ ಗ್ರಾಮ ಸೇವಾ ನಿಧಿ ತರಲಿಕ್ಕೆ ನಮ್ಮ ಅಣ್ಣ ವಿಜಯ ನಾಯಕ್ ಅಂತ ಹೇಳಿದ್ರು, ಅವರು ನಮಗೆ ಇದಕ್ಕೆ ಪ್ರೋತ್ಸಾಹ ನೀಡಿದವರು, ಅವರು ನಮ್ಮ ಗ್ರಾಮ ಸೇವಾ ನಿಧಿಗೆ ಬೆನ್ನೆಲವಾಗಿದ್ರು. ಆದ್ರೆ ಸುಮಾರು 86 ಪ್ರಾರಂಭ ಆದದ್ದು, ಸುಮಾರು 30 ವರ್ಷಗಳ ಕಾಲ ನಡೀತದ್ದು, ಆನಂತರ ಸ್ವಲ್ಪ ಅದು ಹಿಂದೆ ಮುಂದೆ ಆಯ್ತದ್ದು ಏನು ಇರ್ಲಿ. ಆದ್ರೆ ಅದರಿಂದ ಆವಾಗ ಈ ಗ್ರಾಮ ಪಂಚಾಯತ್ ವಗೇರೆ ಇರಲಿಲ್ಲ 86, ಆ ಇದ್ರೂ ಕೂಡ ಅದೆಲ್ಲೋ ಬೇರೆ ಬೇರೆ ಕಡೆ ಇತ್ತು, ಅದು ನಮ್ಮ ಒಂದಿಗೆ ಅದರಲ್ಲಿ ಸೇರ್ಕೊಂಡಿತ್ತು. ಆದ್ರೆ ಅವರು ಏನು ನಮಗೆ ಸಲಹೆ ನೀಡಿದ್ರು, ನಾವು ಸ್ವಲ್ಪ ಸ್ವಲ್ಪ ವಂತಿಗೆ ಹಾಕೊಳ್ಳೋಣ, ಆ ವಂತಿಗೆಯನ್ನು ನಾವು ನಮ್ಮ ಈ ಸೇವೆಗೆ ಖರ್ಚು ಮಾಡೋಣ, ವಿನಿಯೋಗ ಮಾಡೋಣ ಅಂತ ಹೇಳಿ ಆ ಗ್ರಾಮ ಸೇವಾ ನಿಧಿಯನ್ನು ಪ್ರಾರಂಭ ಮಾಡಿದ್ರು. ಅದರಲ್ಲಿ ನಾನು ಕಾರ್ಯದರ್ಶಿಯಾದೆ, ನಮ್ಮ ಎಲ್ಲ ಚನಾಯಕಂದಲ್ಲಿ ಪ್ರಾರಂಭಿಕ ಅಧ್ಯಕ್ಷರಾಗಿದ್ರು. ಆವಾಗ ನಾವು ಮತ್ತೆ ಮಕ್ಕಳಿಗೆ ಈ ನಾವು ಕಾಲಿಗೆ ಸ್ವಚ್ಛತೆ ಮಾಡೋದು, ರಸ್ತೆ ದೀಪದ ವ್ಯವಸ್ಥೆ ಮಾಡೋದು, ಇವೆಲ್ಲ ನಾವು ಆ ಸಂಸ್ಥೆಯನ್ನ ಗ್ರಾಮ ಸೇವಾ ನಿಧಿಯಿಂದ ಮಾಡ್ಕೊಂಡ್ವಿ. ಅದು ಒಂದು ಒಳ್ಳೆ ರೀತಿಯಿಂದ ನಡೀತಾನೆ ಬಂದಿತ್ತು. ಆ ನಂತರ ನಾವು ಕೆಲವು ಸಾಮಾಜಿಕ ಚಟುವಟಿಕೆ ಅಂತಂದ್ರೆ ನಾವು ಯಾವುದೇ ಒಂದು ಭಕ್ತಿಗೀತೆ ಇರಲಿ, ಯಾವುದೇ ಒಂದು ಸಾಮಾಜಿಕ ಭಜನೆ ಕಾರ್ಯಕ್ರಮ ಇರಲಿ, ಅಲ್ಲೆಲ್ಲ ಹೋಗಿ ನನ್ನ ಭಜನೆಯನ್ನು ಹಾಡೋದು ನನ್ನ ಒಂದು ಹವ್ಯಾಸ, ಭಜನೆ ಹೇಳೋದು. ಒಂದು 2 ಹೇಳ್ತೇನೆ ನಿಮ್ಗೆ ಅಷ್ಟೇ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ನಾದಮೂರ್ತಿ ನಿನ್ನ ಪಾದ ಮೋದದಿಂದ ಭಜಿಸುವೆ, ಮೋದದಿಂದ ಭಜಿಸುವೆ, ಮೋದದಿಂದ ಭಜಿಸುವೆ. ಭಾರತಾಂಬೆಯ ಜನಿಸಿ ನಿನ್ನೊಳು ಧನ್ಯನಾದೆಣು ದೇವಿಯೇ, ಭಾರತಾಂಬೆಯ ಜನಿಸಿ ನಿನ್ನೊಳು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ, ಮಾನ್ಯವಾದುದು ತಾಯಿಯೇ, ಮಾನ್ಯವಾದುದು ತಾಯಿಯೇ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೇ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೇ, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು, ಕಲೆಯ ಬಲೆಯು, ಕಲೆಯ ಬಲೆಯು. ಕಂಬನಿಯ ಮಾಲೆಯನು ಎದೆಯ ಬಾಟಲೊಳಿಟ್ಟು ಧನ್ಯತೆಯ ಕುಸುಮಗಳ ಅರ್ಪಿಸಿಲ್ಲಿ, ಧನ್ಯತೆಯ ಕುಸುಮಗಳ ಅರ್ಪಿಸಿಲ್ಲಿ. ಗಂಟೆಗಳ ದನಿಯಿಲ್ಲ ಜಾಗಟೆಗಳಿಲ್ಲ, ಕರ್ಪೂರದಾರತಿಯ ಜ್ಯೋತಿಯಿಲ್ಲ, ಕರ್ಪೂರಧಾರತಿಯ ಜ್ಯೋತಿಯಿಲ್ಲ. ಭಗವಂತನಾನಂದ ರೂಪುಗೊಂಡಿರುವುದಿಲ್ಲಿ, ರಸಿಕತೆಯ ಕಡಲುಕ್ಕಿ ಹರಿಯುವುದಿಲ್ಲಿ, ರಸಿಕತೆಯ ಕಡಲುಕ್ಕಿ ಹರಿಯುವುದಿಲ್ಲಿ. ಸರಸದಿಂದುಲಿಯುತ್ತಿದೆ ಶಿಲೆಯು ರಾಮಾಯಣವನಿಲ್ಲಿ, ಬಾದರಾಯಣನಂತೆ ಭಾರತವ ಹಾಡುತ್ತಿರುವುದಿಲ್ಲಿ. ಕುಶಲತೆಗೆ ಬೆರಗಾಗಿ ಮೂಕವಾಗಿದೆ ಕಾಲವಿಲ್ಲಿ, ಮೂರ್ಛೆಯಲ್ಲಿ ಮೈ ಮರೆತು ತೇಲುವುದು ತೇಲುವುದು ಭೂಭಾರವಿಲ್ಲಿ, ಮೂರ್ಛೆಯಲ್ಲಿ ಮೈ ಮರೆತು ತೇಲುವುದು ಭೂಭಾರವಿಲ್ಲಿ. ಬಾಗಿಲುಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಒಳಗೆ ಬಾ ಯಾತ್ರಿಕನೇ, ಒಳಗೆ ಬಾ ಯಾತ್ರಿಕನೇ. ಜಿ ಆರ್ ನಾಯ್ಕ್ ಅವರಿಗೆ ನಿಮ್ಮ ಶ್ರೀಮತಿಯವರನ್ನ ಸ್ವಲ್ಪ ನೆನಪಿಸಿಕೊಳ್ಬೇಕು, ಅವರ ಒಂದು ಕೊಡುಗೆ ಏನು? ಹೌದು, ಈಗ ಅವ್ರ ಕೊಡುಗೆ ಬಹಳಷ್ಟು ಇದೆ ಇದರಲ್ಲಿ. ಯಾಕೆ ಕೇಳಿದ್ರೆ ಮಧ್ಯದಲ್ಲಿ ನನ್ನ ಆರೋಗ್ಯ ಸ್ವಲ್ಪ ಕೆಡ್ತಿತ್ತು, ಆವಾಗ ಅವರು ನಮಗೆ ಆರೋಗ್ಯ ಕಾಪಾಡುವಲ್ಲಿ ಬಹಳ ಶ್ರಮ ಪಟ್ಟಿದ್ದಾರೆ. ಯಾಕೆ ಕೇಳಿದ್ರೆ ಹೊತ್ತು ಹೊತ್ತಿಗೆ ಊಟ ತಿಂಡಿ ಚಹಾ ಏನು ಆಗ್ಬೇಕು ಅದನ್ನು ಸರಿಯಾದ ಕಾಳಜಿ ವಹಿಸಿ, ಆ ಕಾಳಜಿ ವಹಿಸಿದ್ರಿಂದಲೇ ನಾನು ಹೀಗೆ ಆರೋಗ್ಯವಾಗಿದ್ದೇನೆ ಅಂತೇಳಿ ನನ್ಗೆ ಅನಿಸ್ತಾ ಇದೆ. ಅವ್ರ ಬಗ್ಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ, ಆದ್ರೆ ಅದು ಮಾಡ್ಬೇಕಾದ ಅವ್ರ ಕರ್ತವ್ಯನೆ. ಅವ್ರಿಗೆ ಏನಾದ್ರು ತೊಂದರೆ ಆದಲ್ಲಿ ನಾವು ಮಾಡ್ಬೇಕು, ನಾವು ಪರಸ್ಪರ ಒಟ್ಟಾರೆ ನಾವು ಪರಸ್ಪರ ಇದು ಹೋಗ್ಬೇಕಾದ್ದು, ನಮ್ಮ ಈ ಬಾಳ ನೌಕೆ ಸಾಗ್ಬೇಕಾದ್ದು ಅದು ಇನ್ನು ಮುಂದೆ ಏನದೇ ರೀ ಗೊತ್ತು. ಒಟ್ಟಾರೆ ಹೀಗ್ ನಡೀತಾ ಇದೆ, ಇದಕ್ಕೊಂದು ತುಂಬಾ ಖುಷಿ ಕೊಡ್ತಾ ಇದೆ. ಇಂದಿನ ಯುವ ಜನರಿಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ? ಯುವ ಜನರು ಏನು, ತಂದೆ ತಾಯಿ ಗುರು. ಯಾಕೆ ಕೇಳಿದ್ರೆ ಇವರು ನಮ್ಮ ಬದುಕಿನಲ್ಲಿ ಬರುವಂತಹ ಮೂರು ವ್ಯಕ್ತಿಗಳು ಬಹಳ ಮುಖ್ಯ. ತಂದೆ ತಾಯಿ ಗುರು. ಪಿತರೋ ನಿತ್ಯಂ ಪ್ರಿಯಂ ಕುರಿಯಾತ್ ಆಚಾರ್ಯಸ್ಯ ತೂ ಸರ್ವದಾ ತೇಷು ಹಿ ತ್ರಿಷು ತುಷ್ಟೇಷು ತಪಃ ಸರ್ವಂ ಸಮಾಪ್ಯತೆ. ಈ ಮೂವರು, ತಂದೆ ತಾಯಿ ಮತ್ತು ಗುರು, ಈ ಮೂವರು ನಮ್ಮ ಬದುಕಿನಲ್ಲಿ ಸಂತೋಷ ಪಟ್ಟರೆ ಅದಕ್ಕಿಂತ ದೊಡ್ಡದು ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಆ ದಿಶೆಯಲ್ಲಿ ನಮ್ಮ ಯುವಕರು ತಂದೆ ತಾಯಿಯನ್ನ ಮತ್ತು ಕಲಿಸಿದ ಗುರುಗಳನ್ನ ಎಂದೆಂದೂ ಗೌರವಿಸಬೇಕು. ಅವರಿಗೆ ಆಗದೇ ಇದ್ದ ಕಾಲದಲ್ಲಿ, ಅವರ ಮುಪ್ಪಿನ ಕಾಲದಲ್ಲಿ ಅವರನ್ನ ಸರಿಯಾಗಿ ಕಂಡು ಕೇಳಿ ನೋಡಿಕೊಳ್ಳುವಂತ ಜವಾಬ್ದಾರಿ ಆ ಯುವಕರ ಮೇಲೆ ಇದೆ. ಆ ಯುವಕರು ಇವತ್ತಿನಿಂದಲೇ ತಮ್ಮ ಒಂದು ಆ ಸಂಪ್ರದಾಯವನ್ನ ತಮ್ಮ ಬಾಳಿನಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳುವುದು ನನ್ನ ಈ ಯುವಕರಿಗೆ ಕೊಡುವಂತ ಒಂದು ಸಂದೇಶವಾಗಿದೆ. ಬಹಳ ಸಂತೋಷ ಗೋವಿಂದ ರಾಮ್ ನಾಯ್ಕ ಜಿ ಆರ್ ನಾಯ್ಕ ಅವರೇ. ವೃತ್ತಿ ಜೀವನದಿಂದ ನಿವೃತ್ತರಾದ ನಂತರವೂ ಕೂಡ ನೀವು ಸಕ್ರಿಯವಾಗಿ ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರಿ, ಅದರಲ್ಲೂ ವಿಶೇಷವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರಿ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ರಿ. ನಿಮ್ಮ ಸೇವಾ ಅನುಭವವನ್ನ ನಮ್ಮ ಕೇಳುವ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಂಕೋಲಾ ವಂದಿಗೆಯ ನಿವೃತ್ತ ಶಿಕ್ಷಕರಾದ ಗೋವಿಂದ ರಾಮ ನಾಯಕ್ ಇವರೊಡನೆ ಕೃಷಿ ಅನುಭವವಾಗಿ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ನೀರು ದ್ರವವೂ ಹೌದು, ಆರೋಗ್ಯಕ್ಕೆ ಪೂರಕವಾದಂತಹ ವಸ್ತು ಕೂಡ ಹೌದು. ದಿನನಿತ್ಯದಲ್ಲಿ ಕನಿಷ್ಠ 3-4 ಲೀಟರ್ ನೀರನ್ನು ಕುಡಿಯುವಂತಹದ್ದು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾದುದು. ನೀರನ್ನು ಬಿಸಿ ಮಾಡಿ ಕುಡಿಯುವುದರಿಂದ ಅನೇಕ ಉಪಯೋಗಗಳಿವೆ. ಬಹುತೇಕವಾಗಿ ತಣ್ಣನೆಯ ನೀರನ್ನು ಕುಡಿಯುವುದನ್ನು ಎಲ್ಲರೂ ಇಷ್ಟಪಡ್ತಾರೆ. ತಣ್ಣಗಿನಲ್ಲಿ ತಣ್ಣನೆಯದು ಅಂದರೆ ಇಷ್ಟಪಡುವವರು ಇನ್ನೂ ಹೆಚ್ಚು. ಒಂದು ನಿಟ್ಟಿನಲ್ಲಿ ಸಾಮಾನ್ಯವಾದ ತಣ್ಣನೆಯ ನೀರು ಉತ್ತಮವಾದಂತಹ ಆಯ್ಕೆ. ಆದರೆ ದಿನಕ್ಕೊಂದು ಬಾರಿಯಾದರೂ ನೀರನ್ನು ಬಿಸಿ ಮಾಡಿ ಕುಡಿಯುವಂತಹದ್ದು ಅನೇಕ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಅನುವು ಮಾಡಿಕೊಡುತ್ತದೆ. ತೂಕ ಕಡಿಮೆ ಮಾಡಿಕೊಳ್ಳಲು ಬಿಸಿ ನೀರಿನ ಸೇವನೆ ಉತ್ತಮವಾದಂತಹ ಆಯ್ಕೆ. ಕುದಿಸಿದ ನೀರನ್ನು ನಿಧಾನವಾಗಿ ಕುಡಿಯಬೇಕು. ಇದು ಮೆಟಾಬಾಲಿಸಂ ಪ್ರಕ್ರಿಯೆಗೆ ಸಹಕರಿಸುತ್ತದೆ. ಆ ಮೂಲಕ ಸರಿಯಾಗಿ ದೇಹಕ್ಕೆ ಬೇಡವಾದವುಗಳೆಲ್ಲವೂ ಮತ್ತು ಕೆಟ್ಟ ಕೊಬ್ಬು ಹೊರಹೋಗುವುದಕ್ಕೆ ಅನುವು ಮಾಡಿಕೊಡುತ್ತದೆ. ತೂಕವನ್ನು ಕೂಡ ಕಡಿಮೆ ಮಾಡುತ್ತದೆ. ಅಲ್ಲದೆ ಬಿಸಿ ನೀರು ನೈಸರ್ಗಿಕ ಶುದ್ಧೀಕಾರಕ. ದೇಹವನ್ನು ಕಶ್ಮಲದಿಂದ ಶುದ್ಧವಾಗಿಸುತ್ತದೆ. ಮಲಬದ್ಧತೆಯನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸಹಕಾರಿ. ಹಲವರಿಗೆ ಚಳಿಗಾಲದಲ್ಲಿ ಮೂಗು ಗಂಟಲು ಕಟ್ಟಿಕೊಂಡಂತಾಗ್ತದೆ, ಅಲ್ಲಿ ಸಂವೇದನೆಗಳು ಕಂಡುಬರುತ್ತವೆ. ಇದನ್ನು ಕಡಿಮೆ ಮಾಡುವಲ್ಲಿ ಬಿಸಿ ನೀರು ಕುಡಿಯುವಂತಹದ್ದು ಹೆಚ್ಚು ಸಹಾಯಕಾರಿ. ದೇಹದಲ್ಲಿ ರಕ್ತ ಸಂಚಾರವನ್ನು ಹೆಚ್ಚಿಸುವಲ್ಲಿ ಬಿಸಿ ನೀರು ಹೆಚ್ಚು ಸಹಕಾರಿಯಾಗಿದೆ. ಇದರಿಂದಾಗಿ ರಕ್ತ ಸಂಚಾರ ಎಲ್ಲ ಭಾಗಗಳಿಗೂ ಸರಿಯಾಗಿ ನೋವುಗಳು ಕಡಿಮೆಯಾಗಲು ಸಾಧ್ಯವಾಗುತ್ತದೆ. ಮಾಂಸಖಂಡಗಳನ್ನು ವಿಶ್ರಾಂತಿಗೊಳಿಸುತ್ತದೆ. ಬಿಸಿ ನೀರನ್ನು ಕುಡಿಯುವುದರಿಂದ ನಮಗೆ ಆಗುವಂತಹ ಪ್ರಯೋಜನಗಳು ಬಹಳಷ್ಟಿವೆ. ಬಿಸಿ ನೀರು ಎಂದ ತಕ್ಷಣ ನೀರು ಬಿಸಿ ಇದ್ದರೆ ತಕ್ಷಣಕ್ಕೆ ನೀರನ್ನು ಘಟಕಕ್ಕೆ ಕುಡಿಯಲಾಗುವುದಿಲ್ಲ ಎಂದು ಬಿಸಿ ಮಾಡಿದ ನೀರನ್ನು ತಣಿಸಿ ಇಟ್ಟುಕೊಂಡು ಕುಡಿದು ಬಿಡ್ತಾರೆ. ಇದರಿಂದ ನೀವು ಬಿಸಿಯಾಗಿಯೇ ಕುಡಿದಾಗ ಸಿಗುವ ಎಷ್ಟೋ ಲಾಭಗಳು ಹಾಗೆ ದೊರೆಯದೇ ಹೋಗ್ತದೆ. ಹಾಗಾಗಿ ಬಿಸಿ ನೀರು ಎಂದ ಕೂಡಲೇ ಬಿಸಿಯಾಗಿಯೇ ಇರುವಂತಹ ನೀರನ್ನು ಕುಡಿಯಬೇಕು ಎಂದು ಅರ್ಥ. ನಿಧಾನವಾಗಿ ಸಾವರಿಸಿಕೊಂಡು ಬಿಸಿಲನ್ನು ಬಾಯಿ ಸುಡದಂತೆ ಕುಡಿಯುವಂತಹದ್ದು. ಹೆಚ್ಚು ಕೆಲಸ ಮಾಡಿ ಬಂದ ನಂತರ ನಾವು ತಣ್ಣನೆಯ ನೀರನ್ನ ಘಟಕಡ ಅಂತ ಕುಡಿತೀವಿ. ಅದರ ಬದಲು ಸ್ವಲ್ಪ ಬಿಸಿ ಮಾಡಿದ ನೀರನ್ನು ಕುಡಿಯುವುದರಿಂದ ತಕ್ಷಣಕ್ಕೆ ದೇಹದ ಅಂಗಾಂಗಗಳಿಗೆ ವಿಶ್ರಾಂತಿ ಸಿಗ್ತದೆ, ಸುಸ್ತು ಕಡಿಮೆಯಾಗ್ತದೆ. ಬಿಸಿ ನೀರು ಅಷ್ಟು ವೇಗವಾಗಿ ದೇಹದಿಂದ ಆರಿ ಹೋಗದೆ ದೇಹವನ್ನು ನಿರ್ಜಲೀಕರಣವಾಗದ ಹಾಗೆ ತಡೀತದೆ. ಜೊತೆಯಲ್ಲಿ ದೇಹದಲ್ಲಿರುವಂತಹ ಹೆಚ್ಚಿನ ಕ್ಯಾಲರಿಗಳನ್ನು ಕರಗಿಸುವುದಕ್ಕೂ ಇದು ಸಹಕಾರಿ. ರಾತ್ರಿ ಮಲಗುವಾಗ ಬಿಸಿ ನೀರನ್ನು ಕುಡಿಯುವುದರಿಂದ ಚೆನ್ನಾಗಿ ನಿದ್ರೆ ಬರ್ತದೆ, ಅದು ಉತ್ತಮ ಪ್ರಮಾಣದ ನಿದ್ರೆಯಾಗಿರುತ್ತದೆ. ಜೊತೆಯಲ್ಲಿ ಬೆಳಿಗ್ಗೆ ಎದ್ದ ಸಮಯದಲ್ಲಿ ಉಲ್ಲಸಿತರಾಗಿರುವಂತೆ ನಮ್ಮ ದೇಹವನ್ನು ಕಾಯ್ದುಕೊಳ್ಳುತ್ತದೆ. ಮುಟ್ಟಿನ ಮುಂಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಹೊಟ್ಟೆ ಕಟ್ಟಿಕೊಂಡಂತೆ ಆಗುವುದನ್ನು ಕಡಿಮೆ ಮಾಡುವ ಸಾಮರ್ಥ್ಯ ಬಿಸಿ ನೀರಿಗೆ ಇದೆ. ಆರ್ಥರೈಟಿಸ್ ಇರುವವರಿಗೆ ಬಿಸಿನೀರು ಸೇವನೆ ಬಹಳ ಉತ್ತಮ. ಮಧುಮೇಹ ಇರುವವರು ಬಿಸಿನೀರು ಕುಡಿಯುವಂತಹದ್ದು ಅತ್ಯಂತ ಒಳ್ಳೆಯದು. ಬಿಸಿನೀರು ಸೇವನೆಯು ದೇಹದ ಉಷ್ಣಾಂಶವನ್ನು ಹೆಚ್ಚಿಸುತ್ತದೆ. ಆ ಮೂಲಕ ಹೆಚ್ಚಿನ ಸಕ್ಕರೆ ಅಂಶವು ಮೂತ್ರದ ಮೂಲಕ ಹೊರಹೋಗುವುದಕ್ಕೆ ಅನುವು ಮಾಡಿಕೊಡುತ್ತದೆ. ಗ್ಯಾಸ್ಟ್ರೋ ಎಂಟ್ರೈಟಿಸ್ ಎನ್ನುವಂತಹದ್ದು ಅಶುದ್ಧ ಆಹಾರ ಸೇವನೆಯಿಂದ ಉಂಟಾಗುವಂತಹ ತೊಂದರೆ. ಸಾಮಾನ್ಯವಾಗಿ ಇದನ್ನು ಫುಡ್ ಪಾಯ್ಸನಿಂಗ್ ಎಂದು ಕೂಡ ಕರೆಯಲಾಗುತ್ತದೆ. ಇದು ಸುಲಭದಲ್ಲಿ ಕಡಿಮೆಯಾಗುವಂತಹದ್ದಲ್ಲ. ದೇಹದ ಕೋಶಗಳನ್ನು ಯಾವ ಪ್ರಮಾಣದಲ್ಲಿ ವಿಷ ಸೇರಿದೆ ಎನ್ನುವುದರ ಮೇಲೆ ಹಾಳು ಮಾಡ್ತಾ ಸಾಕ್ತದೆ. ಬೇದಿ ಉಂಟಾಗುವಂತಹದ್ದು, ವಾಂತಿ, ಶೀತ, ತಲೆನೋವು ಇದರ ಮುಖ್ಯವಾದಂತಹ ಗುಣಲಕ್ಷಣಗಳು. ಬಿಸಿನೀರು ಕುಡಿಯುವಂತಹದ್ದು ಈ ಸಮಸ್ಯೆಯ ನಿರ್ವಹಣೆಗೆ ಮೊದಲ ಔಷಧಿಯಾಗಬಲ್ಲದು. ತೊಂದರೆಯ ಗುಣಲಕ್ಷಣಗಳನ್ನು ಕಡಿಮೆ ಮಾಡುವ ಸಾಮರ್ಥ್ಯ ಇದಕ್ಕಿದೆ. ಮೂತ್ರದ ಮೂಲಕ ವಿಷವನ್ನು ಹೊರಹಾಕುವುದಕ್ಕೆ ಸಹಾಯ ಮಾಡುತ್ತದೆ. ಚರ್ಮದ ಆರೋಗ್ಯಕ್ಕೆ ಬಿಸಿನೀರು ಕುಡಿಯುವಂತಹದ್ದು ತುಂಬಾ ಒಳ್ಳೆಯದು. ದೇಹಕ್ಕೆ ಬೇಗವೇ ವಯಸ್ಸಾಗುವುದನ್ನು ತಡೀತದೆ. ದೇಹದಿಂದ ಫ್ರೀ ರಾಡಿಕಲ್ಸ್ಗಳನ್ನು ಹೊರಹಾಕುವುದಕ್ಕೂ ಕೂಡ ಅನುವು ಮಾಡಿಕೊಡುತ್ತದೆ. ಜೊತೆಯಲ್ಲಿ ಹೊಸ ಕೋಶಗಳು ಉತ್ಪಾದನೆಯಾಗುವುದಕ್ಕೆ, ಬೆಳವಣಿಗೆಯಾಗುವುದಕ್ಕೆ ಇದು ಸಹಕಾರಿ. ಮೊಡವೆ ಹಾಗೂ ಮೊಡವೆಯ ಕಲೆಗಳನ್ನು ಕಡಿಮೆ ಮಾಡುವುದಕ್ಕೆ ಇದು ಉಪಕಾರಿಯಾಗಿದೆ. ಇಸುಗು ನಿಯಂತ್ರಣಕ್ಕೂ ಕೂಡ ಒಳ್ಳೆಯದು. ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು. ದಿನಕ್ಕೆ 2-2.5 ಲೀಟರ್ನಷ್ಟು ಬಿಸಿನೀರನ್ನು ಸೇವನೆ ಮಾಡುವಂತಹದ್ದು ಒಳ್ಳೆಯದು. ಇನ್ನೂ ಹೆಚ್ಚಿನ ಬಿಸಿನೀರು ಒಳ್ಳೆಯದಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ 1-2 ಲೋಟ ಬಿಸಿನೀರನ್ನು ಕುಡಿಯುವುದರಿಂದ ಇದು ವಿಸರ್ಜನಾ ಕಾರ್ಯವನ್ನು ಸರಾಗಗೊಳಿಸುತ್ತದೆ. 1-2 ಲೋಟ ಬಿಸಿನೀರನ್ನು ಬೆಳಗಿನ ಉಪಹಾರದ 1/2 ಗಂಟೆಯ ನಂತರದಲ್ಲಿ ಕುಡಿಯುವುದರಿಂದ ಕರುಳನ್ನು ಶುದ್ಧ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ. ನಂತರದ ಅವಧಿಯಲ್ಲಿ ಒಟ್ಟಾರೆ 3-4 ಲೋಟ ಬಿಸಿನೀರನ್ನು ಕುಡಿದರೆ ಸಾಕಾಗುತ್ತದೆ. ಸರಿಯಾಗಿ ಆಹಾರವನ್ನು ಹೀರಿಕೊಳ್ಳುವುದಕ್ಕೆ ಸಾಧ್ಯ ಮಾಡಿಕೊಡುತ್ತದೆ. ಪುನಃ ರಾತ್ರಿ ಮಲಗುವಾಗ ಬಿಸಿನೀರನ್ನು ಕುಡಿಯುವಂತಹದ್ದು ಒಳ್ಳೆಯ ನಿದ್ರೆಗೆ ಸಹಾಯ ಮಾಡುತ್ತದೆ. ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಬಹುದು. ಅದರಲ್ಲೂ ಎಷ್ಟು ಪ್ರಮಾಣದಲ್ಲಿ ಕುಡಿಯುವುದಕ್ಕೆ ಸಾಧ್ಯವಾಗ್ತದೆಯೋ ಅಷ್ಟನ್ನು ಮಾತ್ರ ಪ್ರಯತ್ನಿಸಬೇಕು. ಒಮ್ಮೆಲೆ ಹೆಚ್ಚಿಸಿ ತೊಂದರೆಗೆ ಒಳಗಾಗಬಾರದು. ದೇಹ ಪ್ರಕೃತಿಯನ್ನು ನೋಡಿಕೊಂಡು ನೀರಿನ ಪ್ರಮಾಣವನ್ನು ನಿರ್ಧರಿಸಬೇಕು. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಬಿಎಸ್ ಪ್ರಸಾದ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಯ್ಯಯ್ಯೋ, ಬೈಲಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ನಾಗರಿಕ ಸಭ್ಯತೆ ಅಲ್ಲಪ್ಪ. ಮರಗಳ ಮರೆಯಲ್ಲಿ, ಗೋಡೆ ಮೇಲೆ, ಸಾರ್ವಜನಿಕ ಪ್ರದೇಶದಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು. ಮೂತ್ರ ವಿಸರ್ಜನೆಗಂತಾನೆ ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆ ಅಡಿ ಎಲ್ಲಾ ಕಡೆಗಳಲ್ಲಿ ಶೌಚಾಲಯ ಇದೆಯಲ್ಲ, ಅದೂ ಅಲ್ಲದೆ ಸಮುದಾಯ ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿದಾರಲ್ವಾ. ನಾವು ಸಾರ್ವಜನಿಕರು ಅವುಗಳ ಬಳಕೆನ ಮಾಡ್ಕೋಬೇಕಪ್ಪ. ಸ್ವಚ್ಛತೆಯೆಡೆಗೆ ನಮ್ಮ ನಡಿಗೆ. ಸಾರ್ವಜನಿಕ ಸ್ಥಳಗಳಲ್ಲಿ ಶುಚಿತ್ವ ಕಾಪಾಡಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಈಗ ಜನಪದ ಸಂಗೀತ ಕೇಳಿ. ರಾಚವ್ವ, ಗಂಗಯ್ಯ, ತೇರ್ಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. ಹ್ಮ್. ಮೂವತ್ತು ನಿಂಬಿ ಹಣ್ಣ ಮುಂಗಯ ಹಿರಿ ಕಾಂಡ ಮುಂಬಯ ಗುಡಯ್ಯ ಬಾಡಿದೋಯ್